ಕನಿಷ್ಠ ಅಂದರೆ 2-3 ವರ್ಷ ಆಗುತ್ತೆ, ಅಷ್ಟರಲ್ಲಿ ರೋಗಗಳು ಅಟಕಾಯಿಸ್ಕೊಂಡು ಅವನ್ನು ನಾಶ ಮಾಡಿಬಿಡ್ತವೆ. ಅವಾಗೇನಾಗುತ್ತೆ ಕೃಷಿಕರಿಗೆ, ಅಯ್ಯೋ ದಾಳಿಂಬೆ ಬೆಳೆಯೋಕೆ ಹೋದೆ ನಾನು ಪೂರ್ತಿ ಲಾಸ್ ಆಯಿತು, ಬೆಳೆಯೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಅಂತ ಹೆದರ್ಕೊಂಡು ಅದರಿಂದ ದೂರ ಆಗ್ತಾರೆ. ಆದರೆ ನಮ್ಮ ವಾತಾವರಣ ಯಾವುದೇ ಬೆಳೆ, ದಾಳಿಂಬೆ ಒಂದೇ ಅಂತಲ್ಲ, ಒಂದು ತೆಂಗಿನ ಸಸಿ, ಅಡಿಕೆ ಸಸಿ, ಯಾವುದೇ ತೋಟಗಾರಿಕೆ ಬೆಳೆ ಬೆಳಿಬೇಕಂದ್ರೆ ಸಸಿಗಳು ನಮ್ಮ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಸಸಿನೇ ನಾವು ಬಳಸೋದ್ರಿಂದ ಉತ್ತಮವಾದ ಆರೋಗ್ಯ ಇರುತ್ತೆ ಗಿಡಗಳಿಗೆ, ಉತ್ತಮವಾದ ಆದಾಯ ಪಡೆಯಬಹುದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರ ಸರ್? ಸಾಲಿನಿಂದ ಸಾಲಿಗೆ 10 ಅಡಿ ಅಂತರ ಕೊಟ್ಟಿದ್ದೀವಿ, ಗಿಡದಿಂದ ಗಿಡಕ್ಕೆ 8 ಅಡಿ ಅಂತ ಕೊಟ್ಟಿದ್ದೀವಿ ಸರ್. ಇಷ್ಟು ಅಂತರ ಆದ್ರೆ ಸಾಕಾಗುತ್ತಾ? ಇನ್ನು ಕೆಲವು ರೈತರು 12 ಅಂದ್ರೆ ಸರ್, ಈಗ ಜಮೀನು ಜಾಸ್ತಿ ಇದ್ದು ನಾವು 12 ಅಡಿ 14 ಅಡಿ 15-12 ಮಾಡ್ತಾರೆ, 15-10 ಮಾಡ್ತಾರೆ. ಈ ತರ ಮಾಡಿದಷ್ಟು ಒಳ್ಳೆ ಆರೋಗ್ಯವಾಗಿರುತ್ತೆ ಸಸಿ. ಏನಂದ್ರೆ ನಾವು ಕಡಿಮೆ ಜಮೀನು ಇರೋದ್ರಿಂದ ಜಾಸ್ತಿ ಅಂತರ ಕೊಟ್ಟಾಗ ನಮಗೆ ಸಸಿಗಳ ಸಂಖ್ಯೆ ಕಡಿಮೆ ತಗೊಳ್ಳುತ್ತೆ, ಅವಾಗ ಆದಾಯನೂ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದರಿಂದ ನಾವು 10-8 ಅಡಿ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಸರ್. ಈಗ 10-8 ಮಾಡಿರೋದಂತ ಪ್ರಾರಂಭದಲ್ಲಿ ಏನಾದ್ರೂ ಅಂತರ ಬೆಳೆಗಳು ಬೆಳೀತಾವೆ? ಪ್ರಾರಂಭದಲ್ಲಿ ಅಂತರ ಬೆಳೆ ಅಂದ್ರೆ ಶೇಂಗಾ ಬೆಳೆದಿದ್ವಿ, ಆಮೇಲೆ ಮತ್ತೆ ಬೂದುಗುಂಬಳ, ತರಕಾರಿ ಹಾಕಿದ್ವಿ. ಇವೆಲ್ಲನ ನಾವೇನಾಯ್ತು, ದಾಳಿಂಬೆಗೆ ಏನು ಖರ್ಚು ಮಾಡಿದ್ವಿ ಆ ನಷ್ಟವನ್ನು ಇವು ನಮಗೆ ಬರೆಸ್ಕೊಟ್ಟು ಬರ್ಸ್ಕೊಡ್ತಾವೆ. ಹೌದು. ಈ ದಾಳಿಂಬೆ ಸಸಿ ಮಾಡಿದ್ಮೇಲೆ ಅದಕ್ಕೆಲ್ಲ ನಿರ್ವಹಣೆ ಮಾಡ್ಬೇಕಾಗತ್ತೆ ಚೆನ್ನಾಗಿ ಸಸಿಗಳು ಬರಬೇಕಂದ್ರೆ, ಅದು ನೀರು ನಿರ್ವಹಣೆ ಆಗಿರ್ಬೋದು, ಮೇಲ್ಗೊಬ್ಬರ ಕೊಡೋದಾಗಿರ್ಬೋದು, ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಅದೆಲ್ಲನ ಹಂತ ಹಂತವಾಗಿ ನಾವು ಈಗ ದಾಳಿಂಬೆಗೆ ಯಥೇಚ್ಛವಾಗಿ ತುಂಬಾ ನೀರು ಕೇಳೋದಿಲ್ಲ ಅದು. ಹೌದು, ನಾವು ತುಂಬಾ ನೀರು ಕೊಟ್ಟಾಗ ಅದೇ ಅದು ರೋಗ ಪೀಡಿತ ಆಗುತ್ತೆ. ದಾಳಿಂಬೆಗೆ ಅತಿ ಕಡಿಮೆ ನೀರು, ಕಡಿಮೆ ನೀರಲ್ಲಿ ಒಳ್ಳೆ ಉತ್ಕೃಷ್ಟವಾದ ನಾವು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಳು ಮತ್ತೆ ಹಸಿರು ಸೊಪ್ಪಿನ ಗೊಬ್ಬರ ತಯಾರು ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು, ಭೂಮಿಗೂ ಒಳ್ಳೇದು, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಸಾವಯವದಲ್ಲೇ ಬೆಳ್ಕೊಂಡು ಹೋದಷ್ಟು ನಮಗೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ, ತೋಟದಲ್ಲಿ ಒಳ್ಳೆ ಆರೋಗ್ಯವಂತ ಸಸಿಗಳು ಇರ್ತವೆ. ಆದ್ರಿಂದ ನಾವು ಸಾವಯವದಲ್ಲೇ ಅದನ್ನ ಅಳವಡಿಸ್ಕೊಂಡು ಹಂತ ಹಂತವಾಗಿ ಬೇಕಾದಂತ ಗೊಬ್ಬರ ಕೊಟ್ಕೊಂಡು ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಸರ್. ಇದು ನಾಟಿ ಮಾಡಿದ್ಮೇಲೆ ಫಸಲಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ ಸರ್? 12-14 ತಿಂಗಳ ಅವಧಿಯಲ್ಲಿ ನಾವು ಕ್ರಾಪಿಗೆ ಬಿಟ್ಕೋಬಹುದು ಸರ್. ಕೆಲವರೆಲ್ಲ 18-24 ತಿಂಗಳಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಗಿಡ ಅಂದ್ರೆ, ನಾವು ಭೂಮಿ ಏನು ಹದ ಮಾಡದಲ್ಲೇನೆ ಮಾಮೂಲಿ ಜಮೀನುಗಳಿಗೆ ಹಾಕ್ಬಿಟ್ಟು ಅವಕ್ಕೆ ಆರೈಕೆ ಕಡಿಮೆ ಮಾಡಿದಾಗ ಏನಾಗುತ್ತೆ, ಸಸಿಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಈಗ ನಾವು ಮನೆಯಲ್ಲಿ ಒಂದು ಮಕ್ಕಳು ಸಾಕ್ಬೇಕಂದ್ರೆ ಜವಾಬ್ದಾರಿಯಿಂದ ಸಾಕಿದ ಮಕ್ಕಳು ಹೆಂಗಿರ್ತಾರೆ, ಬೇಕಾಬಿಟ್ಟಿ ಸಾಕಿದ ಮಕ್ಕಳು ಹೆಂಗಿರ್ತಾರೆ, ಅದೇ ತರಾನೆ ಕೃಷಿಲೂ ನಮಗೆ ಅದು ಒಂದು ಜವಾಬ್ದಾರಿ ಇದ್ರೇನೆ ನಾವು ಸಮಯಕ್ಕೆ ತಕ್ಕಂತೆ ನಾವು ಆದಾಯ ಪಡೆಯೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಸರ್. ಈ ಕೆಲವು ರೈತರು ದಾಳಿಂಬೆ ಮಧ್ಯದಲ್ಲಿ ಪ್ರಾರಂಭದಲ್ಲಿ 1 ವರ್ಷ ಪಪ್ಪಾಯಿ ಬೇರೆ ಬೇರೆ ಬೆಳೆಗಳು ಅಂತರ ಬೆಳೆಗಳು ಬೆಳೀತಾರೆ, ಇದ್ರ ಬೆಳೆಯಿಂದ ಏನಾದರೂ ಅನುಕೂಲ ಅಂತ ಬೆಳ್ಕೋಬಹುದು ಸರ್? ಬೆಳೆಯೋದ್ರಿಂದ ಒಳ್ಳೆ ಅನುಕೂಲ ಇದೆ, ಬಟ್ ಬೇರೆ ಬೆಳೆ ಇಟ್ಟಾಗ ಹಣ್ಣಿನ ಬೆಳೆಗಳು ಅದನ್ನ ನಾವು ಮತ್ತೆ ಕಟಾವು ಮಾಡಿ ತೆಗೆದಂತ ಸಮಯದಲ್ಲಿ ಅದನ್ನ ಪಪ್ಪಾಯಿಗೆ ಬಂದಿರತಕ್ಕಂಥ ರೋಗನ ನಿರ್ವಹಣೆ ಮಾಡೋದು ಫಸ್ಟ್ ನಾವು ತಿಳಿದಿರಬೇಕು. ಸುಮ್ಮನೆ ಪಪ್ಪಾಯಿ ಬಂತು ಹಣ್ಣು ಕಿತ್ಕೊಂಡ್ರು ಕಡ್ದು ಅದರಲ್ಲಿ ಹಾಕಿ ಕೈ ಬಿಟ್ಬಿಡ್ತಾರೆ, ಅದಾಗೇನಾಗುತ್ತೆ ಪಪ್ಪಾಯಿಗೆ ಬಂದಿರೋಂಥ ವೈರಸ್ಸು ನಿಧಾನವಾಗಿ ಭೂಮಿಲಿ ಸೇರಿಕೊಂಡು ದಾಳಿಂಬೆಗೆ ವೈರಸ್ಸು ತಗಲುತ್ತೆ. ಅದಕ್ಕೆ ಏನು ಮಾಡಬೇಕು, ಪಪ್ಪಾಯಿ ಬೆಳೆ ಮುಗಿದ ತಕ್ಷಣ ಬೇರೆ ಸಮೇತ ಕಿತ್ತು ಅದನ್ನ ಜಮೀನಿನಿಂದಲೇ ಹೊರ ಹಾಕಬೇಕು. ಹೊರ ಹಾಕಿದ ನಂತರ ಜಮೀನಿಗೆ ನಾವು ಒಳ್ಳೆ ಸಮೀಕ್ಷಕನಂತೆ ಸೂಡಾಮನಸ್ಸು ಮತ್ತೆ ಇದು ಬ್ಲೀಚಿಂಗ್ ಅಂತ ಬರುತ್ತೆ, ಆ ಬ್ಲೀಚಿಂಗ್ ಸಿಂಪಡಣೆ ಮಾಡೋದ್ರಿಂದ ಭೂಮಿಲಿರ್ತಕ್ಕಂಥ ರೋಗಾಣುಗಳೆಲ್ಲ ಸಾಯ್ತವೆ, ಅದು ಮತ್ತೆ ದಾಳಿಂಬೆಗೆ ತಗಲೋದಿಲ್ಲ. ಈ ವೈರಸ್ ಅಂತಕ್ಕಂಥದ್ದು ಬ್ಲೀಚಿಂಗ್ ಇಂದಲೇ ಸಾಯೋದು ಜಾಸ್ತಿ, ಅದರಿಂದ ಅದನ್ನ ಬಳಸೋದು ತುಂಬಾ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀವಿ. ಈಗ ದಾಳಿಂಬೆ ಬೆಳೆಗಾರರೆಲ್ಲ ಒಬ್ಬೊಬ್ಬರು ಡಾಕ್ಟರ್ನ ಇಟ್ಕೊಂಡಿರ್ತಾರೆ, ಅವರು ವಾರ 15 ದಿವಸ ತಿಂಗಳಿಗೊಮ್ಮೆ ಬರ್ತಾರೆ, ಔಷಧಿ ಎಲ್ಲ ಬರ್ಕೊಡ್ತಾರೆ, ಅದ್ರ ತಕ್ಕಂತೆ ನಾವು ವಾರಕ್ಕೆ 15 ದಿವಸಕ್ಕೆ ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ ಸಿಂಪಡಣೆ ಮಾಡ್ಬೇಕಪ್ಪ, ಹಂಗಾದ್ರೆ ನಾವು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತಾರೆ, ನೀವು ಆ ಥರ ಏನಾದರೂ ಮಾಡ್ಕೊಂಡಿದ್ರೆ ಹಂಗೆ ಸರ್? ಇಲ್ಲ ಸರ್, ನಾವು ಯಾವುದೇ ಥರದ ಡಾಕ್ಟರ್ನ ಇಟ್ಕೊಂಡಿಲ್ಲ. ನಾವು ನಮ್ಮ ಅನುಭವದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಬರದಲ್ಲಿ ನಾವು ಚುಚ್ಚುಮದ್ದು ಕೊಡಕ್ತಾ ಹೋದಾಗ ಏನಾಗುತ್ತೆ, ಆ ಥರ ಕೆಲವರು ಡಾಕ್ಟರ್ ಏನು ಮಾಡ್ತಾರೆ, ಅವ್ರಿಗೆ ಅದೂ ಒಂದು ವೃತ್ತಿಯಾಗಿರುತ್ತೆ, ಪ್ರತಿ ಹೊಲಕ್ಕೂ ಹೋಗೋದು, ವಿಸಿಟ್ ಮಾಡೋದು, ರೋಗಾಣು ಇಲ್ಲ ಇದ್ರೂ ಔಷಧಿ ಕೊಡೋದು ತಪ್ಪು ಸರ್. ಅದು ಗಿಡಗಳ ಮೇಲೆ ನಾವು ಒತ್ತಡ ಹಾಕಿದ್ರೆ ಏನಾಗುತ್ತೆ, ಅದು ಬೇರೆ ರೀತಿಯ ರೋಗಕ್ಕೆ ತಿರುಗಳುತ್ತೆ, ತುತ್ತಾಗುತ್ತೆ. ಅದರಿಂದ ರೋಗದ ಅಂತನ ಗುರುತಿಸಿ ಅದಕ್ಕೆ ತಕ್ಕನಾದ ನಾವು ಚಿಕಿತ್ಸೆ ಮಾಡಬೇಕೇ ವಿನಃ ರೋಗ ಇಲ್ದಿರೋ ಸಸಿಗೆ ನಾವು ಚಿಕಿತ್ಸೆ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ತೀನಿ. ಈಗಾಗಲೇ ದಾಳಿಂಬೆ ಎಷ್ಟು ವರ್ಷದ ಗಿಡಗಳು ಸರ್? ಈಗ 4-5 ವರ್ಷದ ಗಿಡ. 4-5 ವರ್ಷದ ಗಿಡ. ಅಲ್ಲಿ ಎಷ್ಟು ಬೆಳೆ ತಗೊಂಡಿದ್ದೀರಾ ಸರ್? ಈಗ ನಾವು 3 ಬೆಳೆ ತಗೊಂಡಿದ್ವಿ. 3 ಬೆಳೆ ತಗೊಂಡಿದ್ರೆ ಇಲ್ಲಿವರೆಗೆ ಯಾವ್ದಾದ್ರೂ ರೋಗ ಕೀಟಗಳು ಏನಾದ್ರು ಕಂಡು ಬಂದಿದ್ದಾವ ತೋಟದಲ್ಲಿ? ರೋಗ ಕೀಟಗಳು ಏನೇ ಬಂದರೂ ನಾವು ಸಾವಯವದಲ್ಲಿ ಮತ್ತೆ ಕೆಮಿಕಲ್ ಅಲ್ಲಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಹೌದು, ದಾಳಿಂಬೆಗೆ ಏನಿಲ್ಲ, ಯಥೇಚ್ಛವಾಗಿ ನೀರು ನಿಲ್ಲಬಾರದು. ನಾವು ದಾಳಿಂಬೆನ ಮೊದಲು ತೋಟ ಮಾಡುವಾಗ ಏನ್ ಮಾಡ್ಬೇಕು, ಇಳಿಜಾರಿರೋಂಥ ಭೂಮಿಗೆ ಹಾಕಬೇಕು. ತೋಟದಲ್ಲಿ ನೀರು ನಿಲ್ಲದೆ ಇರೋ ಥರ ನಾವು ನಿರ್ವಹಣೆ ಮಾಡಿಕೊಂಡು ಬೋದು. ದಾಳಿಂಬೆ ಸಾಲುಗಳಿಗೆ ಬದು ಥರ ನಿರ್ಮಾಣ ಮಾಡ್ಕೊಂಡ್ರೆ ಎಷ್ಟೇ ಮಳೆ ಬಂದ್ರೂ ಆ ನೀರು ಭೂಮಿಲಿ ಜಾಸ್ತಿ ಇಂಗ್ದೇನೆ ಹೊರ ಹೊಂಟೋಗ್ತಾ ಇದ್ರೆ ದಾಳಿಂಬೆಗೆ ಯಾವುದೇ ರೋಗ ಬರಲ್ಲ. ನೀರು ನಿಂತಿತು ದಾಳಿಂಬೆಗೆ ರೋಗ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ನೀವು ಈ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಯಾಕೆ ಈ ಸಾವಯವ ಕೃಷಿನ ಅಳವಡಿಸಬೇಕು ಅನಿಸ್ತು ಸರ್? ಇವತ್ತಿನ ದಿನದಲ್ಲಿ ನಾವು ಬರೀ ದುಡಿಮೆನೆ ನೋಡ್ಕೊಂಡು ಹೋಗ್ಬಾರದು, ಜನಗಳ ಆರೋಗ್ಯನೂ ಮುಖ್ಯ, ಭೂಮಿ ಆರೋಗ್ಯನೂ ಮುಖ್ಯ. ನಮ್ಮ ಭೂಮಿ ಆರೋಗ್ಯನೂ ಮುಖ್ಯ, ಜನಗಳ ಆರೋಗ್ಯನೂ ಮುಖ್ಯ ಆಗಿರೋದ್ರಿಂದ ನಾವು ಸಾವಯವನ ಮಾಡ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಇದೆ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಎಲ್ಲ ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ನಾವು ಬೆಳೆ ತಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರೈತರನ್ನ ನೀವು ನೋಡ್ತೀರಾ, ನಾವು ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಸಾವಯವ ಅಳವಡಿಸಬೇಕು ಅಂತ ಯಾಕೆ ನಿಮಗೆ ಆಸಕ್ತಿ ಬಂತು? ಯಾರು ಪ್ರಗತಿಪರ ರೈತರ ತೋಟಗಳಿಗೆಲ್ಲ ಭೇಟಿ ಕೊಟ್ಟು ನೋಡಿ ಅದರಿಂದ ಪ್ರೇರಣೆ ಬಂತ ಹೆಂಗೆ? ಇಲ್ಲ ಸರ್, ನಾವು ಸ್ವಂತ ದುಡಿಮೆಯಿಂದಲೇ ನಾವು ಮುಂದೆ ಬಂದಿರೋದ್ರಿಂದನ. ಈಗ ಒಬ್ಬರು ಬೇರೆಯವ್ರು ಮಾಡಿದರೆ ಅನ್ನೋದಕ್ಕಿಂತ ಫಸ್ಟು ನಾವು ಅದನ್ನು ಮಾಡಬೇಕು. ಫಸ್ಟು ಮಾಡಿ ಅದರಲ್ಲಿ ಜಯ ಸಿಗುತ್ತೋ ಇಲ್ಲ ಅನ್ನೋದನ್ನ ನಾವು ಫಸ್ಟ್ ಕಂಡುಕೊಂಡು ಬೇರೆಯವ್ರಿಗೂ ನಾವು ಹೇಳೋಕ್ಕೂ ಇಚ್ಛೆ ಪಡಬೇಕು. ಆಮೇಲೆ ಮಾಡಿರೋರ ಹತ್ರನೂ ಹೋಗಿ ನೋಡಿಕೊಂಡು ಅವರು ಯಾವ ಥರ ಮಾಡ್ತಾಯಿದ್ದಾರೆ, ನಾವು ಯಾವ ಥರ ಮಾಡಿದ್ದೀವಿ, ತಪ್ಪಿದ್ದಲ್ಲಿ ಅವ್ರಿಗೂ ಈ ಥರ ಎಲ್ಲ ಈ ಥರ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಅವ್ರಿಗೆ ಹೇಳ್ಬೋದು. ನಮಗೆ ತಿಳಿದೇ ಇರೋದನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಹಂಗಾಗಿ ನಾವು ಸಾವಯವದಲ್ಲಿ ಒಳ್ಳೆ ಉತ್ತಮವಾದ ಲಾಭ ಪಡಿಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ತು ಎಲ್ಲ ಜನಗಳಿಗೆ ಬರ್ತಕ್ಕಂಥ ಕಾಯಿಲೆಗಳ ಲೆಕ್ಕ ಹಾಕೊಂಡ್ರೆ ನಾವು ಬೆಳೆದು ಕೂಡ ಆಹಾರದಿಂದಲೇ ಉತ್ಪತ್ತಿ ಆಗ್ತಾ ಇದ್ದಾವೆ ಅನ್ನೋದು ನಮಗೆಲ್ಲರಿಗೂ ಮನವರಿಕೆ ಆಗಿದೆ. ಇವತ್ತು ಏನಾಗುತ್ತೆ, ನಾವು ರಾಸಾಯನಿಕ ಬಳಸೋದ್ರಿಂದ ಭೂಮಿ ಹದಗೆಡುತ್ತೆ. ಫಸ್ಟು ಭೂಮಿ ಆರೋಗ್ಯ ಕೆಟ್ಟ ಮೇಲೆ ಜನಗಳ ಆರೋಗ್ಯ ಕೆಡೋದೇನು ತಡ ಆಗೋದಿಲ್ಲ. ಆದ್ದರಿಂದ ನಾವು ಫಸ್ಟು ಭೂಮಿ ಆರೋಗ್ಯ ಕಾಪಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯ ತಾನೇ ಉತ್ತಮವಾಗಿ ಇರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ರೈತರು ದೇಶಕ್ಕೆ ಅನ್ನ ಕೊಡೋರು, ಒಳ್ಳೆ ಆಹಾರನ ಬೆಳೆದುಕೊಡ್ಬೇಕು. ಹೌದು ಸರ್, ಒಳ್ಳೆ ಆಹಾರ ನಾವು ಬರೀ ದುಡಿಮೆಗೇನೆ ಹೆಚ್ಚು ಮಹತ್ವ ಕೊಡಬಾರದು, ನಾವು ಒಳ್ಳೆ ಆಹಾರ ಬೆಳೆದು ಕೊಡೋದು ಮುಖ್ಯ. ಇವತ್ತೇನು ಮಾಡ್ತಾರಂದ್ರೆ 2 ಹಸು ಸಾಕಿದರೆ ಅದರಲ್ಲಿ ಹಾಲು ಹೆಚ್ಚುವಾಗಿ ಕರಿಬೇಕಂತ ಇಷ್ಟಪಡ್ತಾರೆ ವಿನಃ ಅದಕ್ಕೆ ಏನೇನು ಬೇಕು ಎಲ್ಲ ಕೆಮಿಕಲ್ ಹಾಕಿ ಹಾಲು ಕರೀತಾರೆ. ಆ ಹಾಲನ್ನು ತಗೊಂಡೋಗಿ ಚಿಕ್ಕ ಮಕ್ಕಳಿಗೆ ಕೊಟ್ಟಾಗ ಏನಾಗುತ್ತೆ, ಅವರಿಗೆ ನಾನಾ ಥರದ ರೋಗಗಳು ಬರ್ತವೆ. ಅವು ಎಷ್ಟೋ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದಾಗ, ಈಗ ನಾವು ಹೊಲಕ್ಕೆ ಹಾಕ್ತಕ್ಕಂಥ ಪೋರೇಟ್ ಅಂತ ಒಂದು ವಿಷ ವಸ್ತು ಇತ್ತು, ಅದು ಏನು ಮಾಡ್ತಾಯಿದ್ರು ಹೊಲದಲ್ಲಿ ರೋಗ ಜಾಸ್ತಿ ಆಗುತ್ತೆ ಅನ್ನೋದು ಪೋರೇಟ್ ತಂದು ಉಗ್ಗೋದು. ಅದೇನಾಯಿತು, ಜನಗಳು ಬಳಸಿರತಕ್ಕಂಥ ಆಹಾರದಲ್ಲಿ ಸೇರಿಕೊಂಡು ತಾಯಿಯ ಹೆದೆ ಹಾಲಲ್ಲೂ ಸಹ ಪೋರೇಟ್ ಅಂಶ ಪತ್ತೆಯಾಗಿದೆ. ಅದು ಒಂದು. ಇವತ್ತು ಕಳೆನಾಶಕ ಅನ್ನೋ ಒಂದು ಕೆಮಿಕಲ್ ಭೂಮಿಗೆ ಬಳಸಿ ತುಂಬ ಜನಗಳಿಗೆ ರೋಗ ಬಾಧೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ನಾವು ಕಳೆನಾಶಕ ಬಳಸೋದಕ್ಕಿಂತ ವೀಡ್ ಫೈಟ್ರು ಇವು ಬಳಸ್ಕೊಂಡು ಕಳೆ ನಿರ್ವಹಣೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಾವು ಸಾವಯವದಲ್ಲೇ ಕಳೆನಾಶಕ ಉತ್ಪತ್ತಿ ಮಾಡ್ಕೋಬೋದು. ಯಾವ ಥರ ಅಂದರೆ, ನಮ್ಮನೇಲಿ ಹೆಂಗಿದ್ರೂ 2 ಹಸುಗಳಿದ್ದೇ ಇರುತ್ತೆ, ಅವು ಗೋಮೂತ್ರನೆಲ್ಲ ನಾವು ಶೇಖರಣೆ ಮಾಡಿಕೊಂಡು ಅದಕ್ಕೆ ಒಂದು 20 ಲೀಟ್ರ್ ಗೋಮೂತ್ರಕ್ಕೆ 2 ಕೆಜಿ ಉಪ್ಪು, 1 ಕೆಜಿ ಸುಣ್ಣ, 2 ನಿಂಬೆಹಣ್ಣು, 1-2 ಕೆಜಿ ಬಿಳಿ ಎಕ್ಕದ ಸೊಪ್ಪು. ಬಿಳಿ ಎಕ್ಕದ ಸೊಪ್ಪು ಅಂದರೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಭೂಮಿಗೆ, ಆದ್ದರಿಂದ ಅದನ್ನೇ ನಾವು ತಗೋಬೇಕಂತ ಹೇಳೋದು. ಸಿಕ್ಕಲಿಲ್ಲ ಅಂದಾಗ ಕೆಂಪುದು ಯಾವ್ದು ಬೇಕಾದ್ರೂ ಬಳಸ್ಬೋದು. ಅದನ್ನೆಲ್ಲ ಶೇಖರಣೆ ಮಾಡಿ ಒಂದು 40 ದಿನ ಅದನ್ನು ಕಳೆ ಹಾಕಿಬಿಟ್ಟು ಅದನ್ನು ನಾವು ಭೂಮಿಗೆ ಕಳೆನಾಶಕವಾಗಿ ಬಳಸೋದ್ರಿಂದ ಒಳ್ಳೆ ಉತ್ತಮವಾದ ರಿಸಲ್ಟ್ ಇರುತ್ತೆ. ಮತ್ತು ಕಳೆ ಎಲ್ಲ ಒಣಗಿ ಆದ ತಕ್ಷಣ ಆ ಕಳೆ ಬೇಗ ಕಳೆತು ಅದರಲ್ಲಿ ಯಥೇಚ್ಛವಾಗಿ ಎರೆಹುಳು ಉತ್ಪಾದನೆ ಆಗುತ್ತೆ. ನಾವು ಹೊರಗಿನಿಂದ 10 ಲೋಡ್ ಗೊಬ್ಬರ ತಂದು ಹಾಕೋದು ಒಂದೇ, ನಾವು ಒಂದು ಸಾರಿ ಈ ಸಾವಯವ ಕಳೆನಾಶಕನ ಬಳಸಿ ಗೊಬ್ಬರ ಮಾಡ್ಕೊಳ್ಳೋದು ಒಂದೇ. ಭೂಮಿ ಅಮೃತ ಆಗುತ್ತೆ. ನಾವು ಗೋಮೂತ್ರದಲ್ಲಿ ರೆಡಿ ಮಾಡಿರ್ತಕ್ಕಂಥ ಕಳೆನಾಶಕ ಬಳಸಿದರೆ ಭೂಮಿ ತುಂಬ ಉತ್ಕೃಷ್ಟವಾಗಿ ಅಮೃತ ಆಗುತ್ತೆ. ಆದ್ದರಿಂದ ಆದಷ್ಟು ಕೆಮಿಕಲ್ ಕಳೆನಾಶಕಗಳನ್ನು ಬಳಸೋದನ್ನ ಕಡಿಮೆ ಮಾಡಿ ನಾವು ಕೃತಕವಾಗಿ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ವೀಡ್ ಕಟ್ಟರ್ ಹೊಡ್ಕೊಂಬಿಟ್ರೆ ಇರತಕ್ಕಂಥ ಕಳೆಯೆಲ್ಲ ಬಿದ್ದು

ಈಗ ಅದು ಸುಮಾರು 20-25 ಅಡಿ ಮೇಲೆ ಹೋದಂತ ಪಕ್ಷದಲ್ಲಿ ಮತ್ತೆ 4 ಗಿಡದ ಮಧ್ಯೆ ಗ್ಯಾಪ್ ಇತ್ತಲ್ಲ, ಹೌದು, ಆ ಗ್ಯಾಪ್ಗೆ ಮತ್ತೆ ಒಂದು 200 ಬೇರೆ ತಳಿ ತಂದಿಟ್ಟಿದೀವಿ. ಅದು ಈಗ 4 ಆಯ್ತು, ಈಗ ಒಂಬಳೆ ಪ್ರಾರಂಭ ಆಗಿದೆ. ಮತ್ತೆ ಈ 4 ಗಿಡದ ಮಧ್ಯೆ ಒಂದು ಗ್ಯಾಪ್ ಬರುತ್ತೆ, ಹೌದು, ಆ ಗ್ಯಾಪ್ಗೆ ಈಗ ಜಾಕಾಯಿ ಇಟ್ಟಿದೀವಿ. ಜಾಕಾಯಿ ಸಸಿ ಆ ಕಡೆಯಿಂದ ತಾಮಂದ್ರೆ ಸರ್? ಜಾಕಾಯಿ ಸಸಿ ನಾವು ಮಂಗಳೂರಿಂದ ತಂದಿದ್ವಿ. ಏನ್ ರೇಟ್ ಕೊಡ್ತಾಮಂದ್ರೆ ಸರ್? ಅಲ್ಲಿ ನಮಗೆ 50 ಒಂದು ಸಸಿ ತಗೊಂಬಂದಿದ್ವಿ. ನಮ್ಗೆ ಅಲ್ಲಿಂದ ಬರತಕ್ಕಂಥ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಒಂದು 80 ಬಿದ್ದಿದೆ. 80 ಎಷ್ಟು ಸಸಿ ಹಾಕಿದ್ರೆ ಜಾಕಾಯಿ ಸರ್? ಈಗ ಜಾಕಾಯಿ 450 ಗಿಡ ಹಾಕಿದ್ದೀನಿ ಸರ್. ಓಹೋ, 450 ಗಿಡ ಹಾಕಿದ್ರ? 2 ಆಯ್ತು ಹಾಕಿ? ಹೌದು ಸರ್. ಚೆನ್ನಾಗಿ ಬಂದಿದೆ. ತೆಂಗಿನ ಗಿಡದಲ್ಲಿ ಕಾಫಿ ಗಿಡ ಹಾಕ್ಬೇಕಂತ ಕಾಫಿ ಗಿಡ ತರಿಸ್ದೆ, ಅದು ಮೊಟ್ಟೆ ಬೀಳೋದ್ರಿಂದ ಕೊಂಬೆಗಳೆಲ್ಲ ಮುರಿತವೆ ಅಂತಂದು ಆಮೇಲೆ ನಮಗೆ ಐಡಿಯಾ ಬಂತು. ಓಹೋ, ಆದ್ರಿಂದ ಅದು ಬೇರೆ ಇದಕ್ಕೆ ಮಾಡ್ಕೊಳ್ಳೋಣ ಅಂತ ಸದ್ಯಕವನ್ನ ಸೈಡಲ್ಲಿ ಇಟ್ಕೊಂಡಿದೀವಿ. ಮೊಟ್ಟೆ ಬೆಳೆದ್ರಿಂದ ಜಾಕಾಯಿ ಗಿಡಕ್ಕೆ ಏನು ತೊಂದರೆ ಆಗಲ್ಲ? ಜಾಕಾಯಿ ಗಿಡಕ್ಕೆ ಏನು ತೊಂದರೆ ಆಗಲ್ಲ. ಜಾಕಾಯಿ ಗಿಡಕ್ಕೂ ಅದಕ್ಕೂ ತುಂಬ ದೂರ ಇದೆ. ದೂರ ಇರುತ್ತೆ. ಎರಡೂ ಪಕ್ಕದಲ್ಲಿ ಒಂದೊಂದು ಕಾಫಿ ಗಿಡ ಇಡೋಣಂದಾಗ ತೆಂಗಿನ ಗಿಡಕ್ಕೆ ಸುಮಾರು ಒಂದು 12 ಅಂತರ ಆದಾಗ ಅದು ಮೊಟ್ಟೆ ತುಂಬ ಉದ್ದ ಇರುತ್ತೆ ಗರಿ. ಹೌದು. ಅದು ಬಿದ್ದಾಗ ಏನಾಗುತ್ತೆ, ಆಮೇಲೆ ತುಂಬ ಸ್ಮೂತ್ ಅದು. ಕಾಫಿ ಜಾಕಾಯಿ ಗಿಡಕ್ಕಿಂತ ತುಂಬ ಸ್ಮೂತ್ ಇರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಗಿಡ ಮೇಲೆ ಏನಾದ್ರು ಬಿತ್ತು ಅಂದರೆ. ಅದಕ್ಕೋಸ್ಕರ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ. ಈಗ ಇದರಲ್ಲಿ ಏನಾಗುತ್ತೆ, ಯಥೇಚ್ಛವಾಗಿ ನಮಗೆ ಬೆಳೆ ಬರುತ್ತೆ ಅನ್ನೋದಕ್ಕಿಂತ ಯಥೇಚ್ಛವಾಗಿ ಇದರಲ್ಲಿ ಪ್ರತಿ ವರ್ಷ ಬೀಳ್ತಕ್ಕಂಥ ಎಲೆಗಳಿದಾವಲ್ಲ, ಇದು 10 ಕಾಂಪೋಸ್ಟ್ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ತೋಟದಲ್ಲಿ. ಆ ಉದ್ದೇಶದಿಂದ ಎರಡೂ ಅನುಕೂಲ ಆಗುತ್ತೆ ಅಂತ ಜಾಕಾಯಿ ಇಟ್ಟಿದ್ದೀವಿ ಸರ್. ಜಾಕಾಯಿ ಅದು ಫಸಲಿಗೆ ಬರ್ಬೇಕಂದ್ರೆ ಎಷ್ಟು ವರ್ಷ ಬೆಳೆಸ್ಬೇಕು ಸರ್? 4-5 ಬೇಕು ಸರ್. 4-5 ಫಸಲಿಗೆ ಫಸಲಿಗೆ ಪ್ರಾರಂಭ ಆಗುತ್ತೆ. ತೆಂಗಂದ್ರೆ ಎಲ್ಲ ನಮ್ಮ ನಾಟಿ ತಳಿನೇ ಹಾಕಿದ್ರೆ ಏನಾದ್ರು ಈಗೆಲ್ಲ? ನಾಟಿ ತಳಿನೇ ಸರ್, ಒಂದು 300 ಗಿಡ ನಾಟಿ ತಳಿನೇ ಇದೆ. ಮೊನ್ನೆ ರೀಸೆಂಟ್ ಆಗಿ ಹಾಕಿರೋದು 200 ಗಿಡ. ಇದ್ಯಾವುದು ಹೊಸದಾಗಿ D-T ಅಂತ ಹೊಸ ತಳಿ ಬಂದಿದೆ, ಅದು ಮಂಗಳೂರಿಂದಲೇ ತಂದು ಹಾಕಿದೀವಿ. ಆದ್ರೆ ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಸಮಯ ತಗೊಂಡ್ತು. ಅದಕ್ಕೆ ನಾವು ಪ್ರಾರಂಭದಲ್ಲೇ ಹೇಳ್ದೆ, ಯಾವುದೇ ನಾವು ಒಂದು ಸಸಿ ತಯಾರು ಮಾಡ್ಕೊಂಡು ಹಾಕಬೇಕಂದ್ರೆ ನಮ್ಮ ವಾತಾವರಣದಲ್ಲಿ ಏನ್ ಬೆಳೆಸಿರ್ತೀವೋ ಅದನ್ನೇ ಬಳಸ್ಬೇಕಂತ ನಾನು ಹೇಳಿದ್ದು ಉದ್ದೇಶ ಅದೇ. ರೈತರು ಈ ಕೃಷಿ ಜೊತೆ ಏನಾದರೂ ಪ್ರಗತಿ ಕಾಣಬೇಕಂದ್ರೆ ಏನಾದರೂ ಉಪಕಸಬುಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಹಂಗಾದ್ರೆ ನೀವೇನಾದರೂ ಉಪಕಸಬುಗಳು ಅಳವಡಿಸಿಡಿದ್ರೆ? ಮಾಡ್ಕೊಂಡಿದ್ದೀವಿ ಸರ್. ನಮ್ದು 2 ಹಸು ಇದೆ, ನಾಟಿ ಕೋಳಿ ಸಾಕೊಂಡಿದ್ದೀವಿ, ಮತ್ತೆ ಮೇಕೆ ಸಾಕೊಂಡಿದ್ವಿ. ಅವು ಇತ್ತೀಚೆಗೆ ಏನಾಯ್ತು, ಸ್ವಲ್ಪ ಗಿಡಗಳನ್ನ ಹಾಳು ಮಾಡ್ತಾವ ಅಂತ ಮೇಕೆ ಕಡಿಮೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕುರಿ ಮರಿಗಳನ್ನು ಸಾಕ್ತಾ ಇರ್ತೀವಿ. ಜಮೀನಲ್ಲಿ ಗೊಬ್ಬರನೂ ಆಗುತ್ತೆ, ಆದಾಯನೂ ಬರುತ್ತೆ. ಜಮೀನಲ್ಲಿ ಗೊಬ್ಬರ ಆಗುತ್ತೆ, ಆದಾಯನೂ ಬರುತ್ತೆ. ಇವೆಲ್ಲ ಏನಂದ್ರೆ ನಾವು ಬೇರೆ ಸಮಯದಲ್ಲಿ ಆರಾಮಾಗಿ ಇವನ್ನ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಅನುಕೂಲ ಇದೆ. ಉಪಕಸುಗಳು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕೆಲಸ ಇಲ್ಲ ಅಂತ ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಹರಟೆ ಹೊಡೆಯೋದು. ನಮ್ಗೆ ಮೈ ಎಂಟು ಬಿಡ್ತವೆ, ನಾವು ಮಾಡಲಿಲ್ಲ ಅಂದ್ರೆ ಅವಾಗೆ ಅವು ಬರ್ತವೆ. ಆದ್ರಿಂದ ನಾವು ಉಪಕಸುಗಳು ಮಾಡ್ಕೊಂಡು ಹೊಲದಲ್ಲಿ ಕೆಲಸ ಇದ್ದಾಗ ಅದನ್ನ ಮಾಡ್ಕೊಂಡು ಇಲ್ಲದೆ ಇರುವಾಗ ಇವನ್ ಮಾಡ್ಕೊಂಡಿತ್ತು ಅಂದ್ರೆ ನಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕೃಷಿನ ಎಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂಥ ಬೆಳೆಗಳೆ ಬೆಲೆ ಸಿಗ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಈಗಿನ ಯುವಕರಿಗೆ ಅಂದರೆ ಅವರಿಗೆ ಇನ್ನೂ ಅದರ ಬಗ್ಗೆ ಅನುಭವ ಇರೋದಿಲ್ಲ, ಅದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಕೃಷಿಯಿಂದ ಎಷ್ಟು ಉಪಯೋಗ ಇದೆ ಅಂತ ಅವರು ತಿಳ್ಕೊಂಡು ಆದಮೇಲೆ ಅವರಿಗೆ ಗೊತ್ತಾಗುತ್ತೆ. ಈಗ ಏನ್ ಮಾಡ್ತಾರೆ, ಹೊರಗಿನ ದೂರದ ಬೆಟ್ಟ ಕಣ್ಣಿಗೆ ನುಣುಗೆ ಅಂತಾರೆ. ಹಂಗೆ ಹೊರಗಡೆ ಅವ್ರು ಹೋಗಿ ಹಂಗಿದ್ದಾರೆ, ಇವ್ರು ಹೋಗಿ ಹಿಂಗಿದ್ದಾರೆ ಅಂತಂದು ನೋಡ್ಬಿಟ್ಟು ಅವ್ರಿಗೆ ಒಂಥರ ಮೋಜು. ನಾವು ಹೋಗಿ ಹಿಂಗಿರ್ಬೋದಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ. ಅವ್ರ ಆ ಜಾಗಕ್ಕೆ ಹೋಗಿ 1-2 ಕಷ್ಟ ಬಿದ್ದಾಗ, ಓಹೋ ನಮ್ಮ ಅಪ್ಪರು ಹೇಳ್ತಾ ಇದ್ರು ಅವತ್ತು ನಾನು ಇದನ್ನ ಮಾಡ್ಕೊಂಡಿದ್ರೆ ನೆಮ್ಮದಿಯಾಗಿರ್ತಿದ್ದೆ, ಇವತ್ತು ಹೊರಗಡೆ ನೋಡಿ ಜೀವನ ಮಾಡೋದು ಎಷ್ಟು ಕಷ್ಟ ಆಯ್ತಂತ ಅವ್ರಿಗೆ ಅನುಭವ ಬಂದ ತಕ್ಷಣ ತಾನಾಗಿ ಅವರು ಮತ್ತೆ ಕೃಷಿಗೆ ಅಳವಡಿಸ್ಕೊಂತಾರೆ. ಸಾಕಷ್ಟು ಜನ ರೈತರು ಈ ಕೃಷಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಸಿಗೋದಿಲ್ಲ ಅಂತ ಹೇಳ್ತಾರೆ, ನೀವೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರ? ಸರ್, ಕೂಲಿ ಕಾರ್ಮಿಕರ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡಿದ್ದೀವಿ. ಏನೇ ಕೆಲಸಗಳಿದ್ರು ನಾವೇ ಮಾಡ್ಕೋಬೇಕು. 2 ಈಗ 3-4 ದಿನ ಹೋಗಿ 5-6 ಜನ ಕರ್ಕೊಂಬಂದು ಇಟ್ಕೊಂಡು ಒಂದೇ ದಿನಕ್ಕೆ ಮುಗಿಸೋದನ್ನ, ನಾವೇ 2-2 ಜನ ಸೇರ್ಕೊಂಡು 6 ಜನ ಕೂಲಿಯರ್ ಒಂದು ದಿನಕ್ಕೆ ಮಾಡೋದನ್ನ ನಾವೇ 3 ದಿನ ಮಾಡ್ಕೊತೀವಿ. ಬೇರೆ ಕೆಲಸಗಳು ಮಾಡ್ಕೊತೀವಿ, ಈ ಕೆಲಸನೂ ಮುಗಿಸ್ಕೊಂತೀವಿ. ಆವಾಗ ಕೂಲಿ ಖರ್ಚು ನಮಗೆ ಕಡಿಮೆ ಆಗುತ್ತೆ. ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಮಾತ್ರ ಕೂಲಿಯರನ್ನ ಇಟ್ಕೊತೀವಿ ಆಳುಗಳನ್ನ. ಅವಶ್ಯಕತೆ ಇಲ್ಲದೇ ಇರುವಾಗೆಲ್ಲ ನಾವು ಅವನ್ನೇ ಅವಲಂಬಿಸ್ಕೊಂಡು ಹೋದಾಗ ನಾವು ಬೆಳೆದಿದ್ದೇನು ಉಳಿಯೋಕ್ಕಾಗಲ್ಲ. ಎಲ್ಲ ಅವ್ರಿಗೆ ಕೊಟ್ಟು ಸುಮ್ಮನೆ ಏನು ಹೇಳ್ತಾರೆ, ಗಳಪ್ಪೋ ಇಂಥದ್ದು ಮಾಡಿದೆ ನನ್ಗೇನು ಉಳಿಲಿಲ್ಲ ಅಂತ ನಾವು ಸುಮ್ನೆ ಹೇಳ್ಕೋಬೇಕು ವಿನಃ ಅವಶ್ಯಕತೆ ಇಲ್ಲದೆ ಇರೋದಕ್ಕೆಲ್ಲ ನಾವು ಆಳುಗಳಿಟ್ಕೊಂಡು ಪೋಲ್ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಸರ್? ಮನೆಯಲ್ಲಿ ನಮ್ಮ ಮನೆಯವರು ಮತ್ತೆ ನಾನು, ನನ್ನ ಮಗ ಇದ್ದಾನೆ ಈಗ ಅವನು ITI ಮುಗಿಸ್ಕೊಂಬಂದವನೇ, ಈಗ ಅವನು ಬೆಂಗಳೂರು ಅಂತ ಕುಣಿತಾ ಇದ್ದಾನೆ, ಆದರೂ ಅವನಿಗೆ ಮನವೊಲಿಕೆ ಮಾಡಿ ಹೇಳ್ತಾ ಇದ್ದೀವಿ ನಮ್ಮ ಕೆಲಸನೆಲ್ಲ ನಾವೇ ಮಾಡ್ಕೋಬೇಕಪ್ಪ, ಇನ್ನೊಬ್ಬರ ಹತ್ರ ಹೋಗಿ ನಾವು ಬೇರೆಯವ್ರ ಹತ್ರ ದುಡಿಯೋದಕ್ಕಿಂತ ನಮ್ಮ ಹೊಲದಲ್ಲೇ ನಾವು ದುಡ್ಕೊಂಡು ನಾವೇ ಎರಡು ಜನ ಕೆಲಸ ಕೊಟ್ಟರೆ ಅದು ಒಳ್ಳೆ ಆರೋಗ್ಯನೂ ಇರುತ್ತೆ ಒಳ್ಳೆ ದುಡಿಮೆನೂ ಇರುತ್ತೆ ಅಂತ ಮಗನಿಗೆ ಮನವರಿಕೆ ಮಾಡ್ತಾ ಇದ್ದೀವಿ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಖಂಡಿತ ಸರ್, ಕೃಷಿ ಬದುಕಿಂದ ಸಂತೋಷ ನೆಮ್ಮದಿ ಆಗಿರ್ಬೋದು ವಿನಃ ನಾವು ಹೊರಗಡೆ ಹೋಗಿ ಜೀವನ ಮಾಡ್ತೀವಿ ಅಲ್ಲಿ ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂದರೆ ಅಲ್ಲಿ ತುಂಬ ಸವಾಲುಗಳನ್ನ ಎದುರಿಸ್ಬೇಕು ನಾವು. ಇಲ್ಲಿ ಬಂದಂಥ ಸವಾಲುಗಳಿಗೂ ಅಲ್ಲಿ ಬರತಕ್ಕಂಥ ಸವಾಲುಗಳಿಗೂ ತುಂಬ ವ್ಯತ್ಯಾಸ ಇದ್ದಾವೆ. ಆದ್ದರಿಂದ ಕೃಷಿ ಬದುಕು ತುಂಬ ಅನುಕೂಲಕರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂದೆ ಇನ್ನು ಏನಾದರೂ ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಸರ್? ಮುಂದೆ ಇದ್ದಾವೆ ಸರ್, ಮನಸ್ಸಲ್ಲಿ ಇನ್ನೂ ಇದ್ದಾವೆ. ಪ್ರತಿ ಒಂದು ಥರದ ಹಣ್ಣಿನ ಗಿಡಗಳನ್ನ ಎಲ್ಲ ಒಂದು ನೂರು ಗಿಡ ಬೆಳಿಬೇಕು ಅಂತ ನಾವು ಮನಸ್ಸಲ್ಲಿ ಇದ್ದಾವೆ. ಈಗ ಹೊಸದಾಗಿ ಮೆಕಡೇಮಿಯಾ, ಈ ನೇರಳೆ, ಮತ್ತೆ ಈ ಹೊಸ ವೆರೈಟಿ ಬಿಕ್ಕೆ ಹಣ್ಣು ಅಂತ ಬರುತ್ತಲ್ಲ ಅದು ಪೇರಳ, ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ, ಅವನ್ನ ನೋಡ್ಕೊಂಡು ಸ್ವಲ್ಪ ಅಳವಡಿಸ್ಕೋಬೇಕಂತ ಇದ್ದೀವಿ. ಮುಖ್ಯವಾಗಿ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ, ವೇಸ್ಟ್ ಡಿಕಂಪೋಸರ್ ಅಂತ ಒಂದು ದ್ರಾವಣ ತಯಾರು ಮಾಡಿಕೊಂಡು ತೆಂಗಿಗೆಲ್ಲ ಬಳಸಿದ್ದೀವಿ, ತುಂಬ ಒಳ್ಳೆ ಉತ್ಕೃಷ್ಟವಾಗಿ ಗಿಡ ಬೆಳೆದಿದೆ, ಆಮೇಲೆ ಇಳುವರಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಗೋಕೃಪಾಮೃತ ಅಂತ ಮಾಡ್ತಾ ಇದ್ದೀವಿ, ಅದನ್ನ ಇವತ್ತು ಕೇಳಿಕೊಂಡು ತುಂಬಾ ಕಡೆಯಿಂದ ಬರ್ತಾರೆ. ಈಗ ಮೊದಲು ನಮ್ಗೆ ಏನೂ ಗೊತ್ತಿಲ್ದಿರಂತವ್ರಿಗೆ ಎಷ್ಟೋ ಜನ ರೈತರು ನಮಗೆ ಸ್ನೇಹಿತರಾಗ್ತಾ ಇದಾರೆ. ಬಿಡುವಿನ ಸಮಯದಲ್ಲಿ ಎಷ್ಟೋ ಜನ ಫೋನ್ ಮುಖಾಂತರ ಸಂದರ್ಶನಗಳು ಕೇಳ್ಕೊಂತಾರೆ, ಹಿಂಗಾಗಿದೆ ಹಿಂಗ್ ಮಾಡ್ಬೇಕು ಏನೇನ್ ಮಾಡ್ಬೇಕಂತ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದೀವಿ. ನಮಗೂ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ, ಇವತ್ತು ಬೇರೆ ಕಡೆಯಿಂದ ಎಲ್ಲ ಬಂದು ನಮ್ಮ ತೋಟಕ್ಕೆ ಬಂದು ನೋಡಿ ಸಂತೋಷ ಪಟ್ಟು ಇದನ್ನ ತಗೊಂಡಾಗ ಅವರು ಬಳಸ್ತಾರಲ್ಲ ಅನ್ನೋದೇ ಖುಷಿ ನಮಗೆ. ಈಗ ರಾಸಾಯನಿಕ ಆದಷ್ಟು ಯೂರಿಯಾ ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬೇಡ್ರಿ ಅಂತ ನಾನು ತುಂಬಾ ಜನ ರೈತರುಗಳಿಗೆ ಮನವಿ ಮಾಡ್ಕೊಂತೀನಿ, ಕೈ ಮುಗಿದು ಹೇಳ್ತೀನಿ, ಆದಷ್ಟು ಕಡಿಮೆ ಮಾಡ್ಕೊಂಡು ಈಗ ಹಸುಗಳಲ್ಲಿ ಗೋಮೂತ್ರ ಇಡೀರಿ, ಅದನ್ನೇ ವಾರಕ್ಕೊಂದ್ಸರಿ ಡ್ರಿಪ್ಪಲ್ಲಿ ಅಥವಾ ಸ್ಪಿಂಕ್ಲರ್ ಇಡ್ತೀವಲ್ಲ ಅದರಲ್ಲಿ ಬಿಟ್ಟರೆ ಆಯ್ತು. ಈ ಯೂರಿಯಾ ಹಾಕೋದ್ರಿಂದ ಭೂಮಿ ವಿಷ ಆಗೋಗ್ಬಿಡುತ್ತೆ, ಎರೆಹುಳು ಒಂದೂ ಇರಲ್ಲ ಸರ್ ಹೊಲದಲ್ಲಿ, ಎಲ್ಲ ಸರ್ವನಾಶ ಆಗುತ್ತೆ, ಅವಾಗಲೇ ಭೂಮಿ ವಿಷ ಆಗೋದು ಈ ಥರ ಆಗುತ್ತೆ ಅಂತ ಎಲ್ಲ ತಿಳುವಳಿಕೆ ಹೇಳ್ತೀವಿ. ತುಂಬ ಜನ ಇಷ್ಟಪಟ್ಟು ಬಿಡುವಿನ ಸಮಯದಲ್ಲೆಲ್ಲ ಫೋನ್ ಮುಖಾಂತರ ತಿಳ್ಕೊಂತಾರೆ, ನಮಗೂ ಒಂಥರ ಅದು ತುಂಬ ನೆಮ್ಮದಿ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ಕೇಳೋಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂತ ಯಾವ ರೀತಿ ಮಾಡ್ಬೋದು ಸರ್? ಕಾರ್ಯಕ್ರಮ ಕೇಳೋಂತ ರೈತರು ಹತ್ತಿರದಲ್ಲಿರ್ತಕ್ಕಂಥ ರೈತರುಗಳು ನಮ್ಮ ಹೊಲಕ್ಕೆ ನೇರವಾಗಿ ಭೇಟಿ ಮಾಡ್ಬೋದು, ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ನಾವು ಅದನ್ನ ತಿಳಿಸಿ ಹೇಳ್ತೀವಿ. ನಿಮ್ಮ ಫೋನ್ ನಂಬರ್ ಹೇಳ್ರಿ. ನನ್ನ ಫೋನ್ ನಂಬರು 9886781630. ರೈತ ಬಾಂಧವರೇ, ಜುಂಜರಗುಂಟೆಯ ಪ್ರಗತಿಪರ ಕೃಷಿಕರಾದ ಉಮೇಶ್ ಗೌಡ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9886781630. ಬಹಳ ಸಂತೋಷ ಉಮೇಶ್ ಗೌಡ ಅವರ, ಇದುವರೆಗೂ ನಿಮ್ಮ ಈ ತೋಟಗಾರಿಕೆ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬ ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜುಂಜರಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ಬಿಟಿ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ಕರಾವಳಿಯ ಮಂಗಳೂರು, ಪಣಂಬೂರು, ಉತ್ತರ ಒಳನಾಡಿನ ಧಾರವಾಡ ಮತ್ತು ದಕ್ಷಿಣ ಒಳನಾಡಿನ ಶಿವಮೊಗ್ಗದ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಕವಿದಿತ್ತು. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 34°C ಮತ್ತು 18°C ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ.